ಇನ್ನೀಗ ಕೇಳೋಣ ವೃಂದಗಾನದಲ್ಲಿ ಎನ್ ಕೆ ಕುಲಕರ್ಣಿ ಅವರ ರಚನೆ. ಭಾರತಾಂಬೆ ಸುಪ್ರಭಾಮಯಿ ವಸೈ ಸೌರಸ ಮಾನಸ ಒಡೆಯಲದರುಳು ತಾಯೆ ನಿನ್ನಯ ತುಂಬು ಮೊಗದಾ ತೈಜಸ ಒಡೆಯಲದರುಳು ತಾಯೆ ನಿನ್ನಯ ತುಂಬು ಮೊಗದಾ ತೈಜಸ ಭಾರತಾಂಬೆಯ ಸುಪ್ರಭಾಮಯಿ ವಸೈ ಸೌರಸ ಮಾನಸ ಭಕ್ತಿ ಭಾವವು ಬಂಧುರ ಸಂತತವು ಪ್ರೇರಿಸುತ ಬಂದಿರ ಭಕ್ತಿ ಭಾವವು ಬಂಧುರ ಭಾರತಾಂಬೆ ಸುಪ್ರಭಾಮಯಿ ವಸೈ ಸೌರಸ ಮಾನಸ ಪುಣ್ಯ ಗರ್ಭದಿ ಕವಿ ಕಲಾ ಸಂಪನ್ನರು ಅಂತೆ ನಿನ್ನಯ ಪುಣ್ಯ ಗರ್ಭದಿ ಕವಿ ಕಲಾ ಸಂಪನ್ನರು ವೀರರನು ಭಾವಿಗಳು ಕಾಣಿಕೆ ಸಲ್ಲಿಸುತ್ತ ಬಂದಿರುವರು ಪೂರ್ವ ಪರಿಮಳ ಕಂಪಿಡದೆ ಜಗದಗಲಕ್ಕೆ ಪೂರ್ವ ವಲಯದ ಪೂರ್ವ ಪರಿಮಳ ಕಂಪಿಡದೆ ಜಗದಗಲಕ್ಕೆ ಭಾರತಾಂಬೆ ಸುಪ್ರಭಾಮಯಿ ವಸೈ ಸೌರಸ ಮಾನಸ ಮಾತೆಯ ನಮಗ ಮೋಘವು ನಿನ್ನ ನಿಲವಿದು ಜನನಿಯೇ ಭರತ ಮಾತೆಯ ನಮಗ ಮೋಘವು ನಿನ್ನ ನಿಲವಿದು ಜನನಿಯೇ ಸ್ವೀಕರಿಸು ನಿನ್ನೆಲ್ಲ ಮಕ್ಕಳು ದೈವ ಬಲವಿನ ವಂದನೆ ಸ್ವೀಕರಿಸು ಶ್ರೋತೃಗಳೇ, ಇದುವರೆಗೆ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಪೂತಿನ ಹಾಗೂ ಎನ್ ಕೆ ಕುಲಕರ್ಣಿ ಅವರ ರಚನೆಗಳನ್ನು ವೃಂದಗಾನದಲ್ಲಿ ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಸಮಯ 7:12. ಇನ್ನೀಗ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಂಧುಗಳೇ, ಇಂದಿನ ಕೃಷಿರಂಗದಲ್ಲಿ ಸೇವಂತಿ

9964 684 0 4 7. ಇನ್ನೊಮ್ಮೆ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9964 684 0 4 7. ಇನ್ನೊಮ್ಮೆ ಧನ್ಯವಾದ.